ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕರವರ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಸರಸ್ವತಿ ಮರಾಠೆ ಅವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಡಾಕ್ಟ್ರೇ, ಏನಾಗಿದೆ ನನ್ನ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನು ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ಕೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕುಮಟಾ ತಾಲೂಕು ಉಲುವಳ್ಳಿಯ ಶ್ರೀಮತಿ ಸರಸ್ವತಿ ಶಾಂಬಾ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಹಾಡುಗಳು. ಮೊದಲಿಗೆ ಚೌತಿಯ ದಿನದಂದು ಗಣಪತಿಯ ವಿಗ್ರಹ ಸ್ಥಾಪನೆ ಮಾಡುವಾಗ ಮಹಿಳೆಯರು ಹಾಡುವ ಹಾಡು. ಗಾನೆ ಗೋನೆ ಸಚೇರಿ ದಾದು ಗಾನೆ ಗೋನೆ ಸಚೆ ವಜಂತರ ಮರದಂಗ ಚೇರಿ ದಾದು ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರಿ ದಾದು ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರಿ ದಾದು ವಜಂತರ ಗಾಗರ ಕಾಶೆಯಚೋ ಗಾಗರದಂಗ ಚೇರಿ ದಾದು ವಜಂತರ ಗಾಸೆ ಗಾಗರಿಯೋ ಕಾಶೆ ಚೋರಿ ದಾದು ಗಾಗರಯೋ ಕಾಶೆ ಚೋ ಗಾಗರಿಯೋ ಕಾಶೆ ಚೋರಿ ದಾದು ತಳಮನೆ ಚೋ ತಳಮನೆಯೋ ಕಾಶೆ ಚೋರಿ ದಾದು ತಳಮನೆಯೋ ಕಾಶೆ ಚೋ ಗಾಗರಿಯೋ ಕಾಶೆ ಚೋರಿ ದಾದು ತಳಮನೆಯೋ ಕಾಶೆ ಚೋ ತಳಮನೆಯೋ ಕಾಶೆ ಚೋರಿ ದಾದು ವಜಂತರೆಯೋ ಕಾಶೆ ಚೋ ವಜಂತರ ಮರದಂಗ ಚೇರಿ ದಾದು ವಜಂತರ ಮರದಂಗ ಚೇ ವಜಂತರ ಮುರುದಂಗ ಚೇರಿ ದಾದು ನಾರ ಮುರುದಂಗ ಚೇ ನಾಚನ ಮನ ಸರಜೆ ಚೇರಿ ದಾದು ನಾಚನ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರಿ ದಾದು ಗಾ ಮನ ಸರಜೆ ಚೇ ಗಾನೆ ಗೋನೆ ಸಚೇರಿ ದಾದು ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದು ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದು ತಳಮನೆಯೋ ಕಾಶೆ ಚೋ ತಳಮನೆಯೋ ಕಾಶೆ ಚೋರಿ ದಾದು ಗಾಯಮನೆಯೋ ಕಾಶೆ ಚೋ ತಳಮನೆಯೋ ಕಾಶೆ ಚೋರಿ ದಾದು ಗಾಗರಿಯೋ ಕಾಶೆ ಚೋ ಗಾಗರಿಯೋ ಕಾಶೆ ಚೋರಿ ದಾದು ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರಿ ದಾದು ಜನಗನ ಸರಜೆ ಚೇ ನಾಚನ ಮನ ಸರಜೆ ಚೇರಿ ದಾದು ನಾಚನ ಮನ ಸರಜೆ ಚೇ ಮುಂದೆ ಕೇಳಿ